ಈಗ ಮೊದಲು ನಿಮ್ ತಂದೆ ಮನೆಯಲ್ಲೂ ಎಲ್ಲ ಕೃಷಿ ಬದುಕ ಮಾಡ್ತಿದ್ರ? ಅಲ್ಲಿನೂ ಅದೇ ಬದುಕೆ ನಮ್ದೆಲ್ಲ, ಯಾವಾಗ್ಲೂ ಹುಟ್ಟತಾಗಳಿದ್ದೇ ಬಂದಿರೋದೇ ಕೃಷಿ ಬದುಕಿನಿಂದಲೇ ನಾವು. ಈ ಕೃಷಿ ಬದುಕು ಕಷ್ಟ ಅನ್ಸಲ್ವಾ? ಏನ್ ಅನ್ಸಲ್ಲ, ಮಾಡ್ತಾ ಇದ್ರೆ ನಮ್ಗೆ ಯಾವಾಗ್ಲೂ ಮಳೆ ಬಂದ್ ಬಿಟ್ರೆ ನಮಗೆ ಅದ್ರಷ್ಟು ಉಲ್ಲಾಸ ಯಾವ ಬದುಕುನು ಬರಲ್ಲ. ನಮ್ಗೆ ಅದ್ರಷ್ಟೇನೆ ಸುಖ, ಅದ್ರಷ್ಟೇನೆ ನಮ್ಗೆ ನೆಮ್ಮದಿ ಸಿಗುತ್ತೆ. ಅದರಿಂದ ನಮಗೆ ಅದೇ ಬೇಕು ಅನ್ಸುತ್ತೆ. ಮುಖ್ಯವಾಗಿ ಏನೇನ್ ಬೆಳೆಗಳು ಬೆಳಿತಾರ ನೀವೆಲ್ಲ? ನಾವು ಮುಖ್ಯವಾಗಿ ಶೇಂಗಾ ಬೆಳಿತೀವಿ, ತೊಗರಿ ಬೆಳಿತೀವಿ, ಉಳ್ಳಿ, ಸಜ್ಜೆ, ಇಷ್ಟು ಬೆಳೆ ನಮ್ ಕಡೆ ಸಿಗುತ್ತೆ. ನಿಮ್ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಬರುತ್ತೆ, ಮಳೆ ಬರ್ಬೇಕಲ್ಲ, ಇಳುವರಿ ಬರುತ್ತೆ ಅಂದ್ರೆ ಮಳೆ ಬಂದ್ರೆ ಘನವಾಗಿ ಇಳುವರಿ ಬರುತ್ತೆ. ಮಳೆ ಇಲ್ಲ ಅಂದ್ರೆ ಅದೇನಿಲ್ಲ, ಅಲ್ಲೇ ಆಗುತ್ತೆ. ಈಗ ನಿಮ್ದು ನೀರಾವರಿನ ಬದಲ್ ಜಮೀನ? ನಮ್ದು ಮೊದ್ಲು ಬೆದ್ಲಿತ್ತು, ಈಗ ನೀರಾವರಿಗೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಈಗ ನೀರಾವರಿಯಲ್ಲಿ ಏನೇನ್ ಬೆಳೆಗಳು ಬೆಳಿಬೇಕಂತ ಉದ್ದೇಶ? ಆ ನೀರಾವರಿಯಲ್ಲಿ ಇದು ನೀರುಳ್ಳಿ, ಜೋಳ, ಆಮೇಲೆ ತರಕಾರಿ ಇದನ್ ಬೆಳಿಬೇಕನ್ನ ಆಸೆ ಇತ್ತು. ಮತ್ತೆ ಈ ಕೃಷಿ ಜೊತೆಗೆ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ ಅಂತಂದ್ರೆ, ಈ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ನಮಗೆ ನಾಟಿ ಕೋಳಿ ಮಾಡ್ಬೇಕನ್ನೋದು, ನಾವು ಮೊದ್ಲಿಂದ ಮನೆ ಹತ್ರ ಸಾಕ್ತಿದ್ವ, ಅದಕ್ಕೆ ಹೊಲ್ದಾಗನೇ ಒಂದ್ ಸೆಡ್ ಮಾಡಿ ಸಾಕಿ ಒಂದ್ ಮಾಡ್ಬಿಟ್ರೆ ಇದರಿಂದ ನಮ್ಗೆ ಚೆನ್ನಾಗಿರುತ್ತೆ ಜೀವನ ಅಂತ ಹೇಳ್ಬಿಟ್ಟು ಅದನ್ನೇ ನಾವು ಮಾಡೋಣ ಅಂತ ಮಾಡ್ತಿದ್ವಿ ಸರ್. ಅದರಿಂದ ಬಹಳ ಚೆನ್ನಾಗಿರುತ್ತೆ ನಮ್ಗೆ. ಅದಕ್ಕೇನು ನಾವು ಫುಡ್ ಏನು ಆ ಕಡೆಯಿಂದ ತರ್ಸಂಗಿರಲ್ಲ, ನಮ್ ಸ್ವಂತ ಬಂಡವಾಳ ಹಾಕ್ತಿವಿ, ನಮ್ ಸ್ವಂತಿಂದ ಕೋಳಿ ಮಾಡ್ತೀವಿ, ಆ ಕೋಳಿಯಿಂದ ಕೋಳಿ ಬೆಳೆಸ್ತೀವಿ. ಈ ಹೊಲ್ದಾಗ ಬೆಳ್ದಿರೋ ಜೋಳ, ಸಜ್ಜೆ ಇವೆಲ್ಲ ಹಾಕ್ತಿವಿ. ಅವಕ್ಕೇನೇನ್ ಮೆಡಿಸಿನ್ ಕೊಡಂಗಿಲ್ಲ, ಅವಕ್ಕೇನ್ ಮೂರ್ ಟೈಮ್ ಮೇವ್ ಹಾಕೋದು, ಮೂರ್ ಟೈಮ್ ನೀರ್ ಹಾಕೋದು. ಒಂದ್ ಸ್ವಲ್ಪ ಹಿಂಗ್ ಹೊರಗಡೆ ಹಿಂಗ್ ಅಡ್ಡಾಡಿಸ್ಬಿಟ್ಟು ಆಮೇಲೆ ನಮ್ ಶೆಡ್ ನೊಳಗ್ ಕಳಿಸಿದ್ರೆ ಆರಾಮಾಗಿ ಹೋಗ್ಬಿಡ್ತಾವ. ಅದ್ರಿಂದ ಬಹಳ ಚೆನ್ನಾಗೈತಿ. ಮಾಡಿದ್ರೆ ನಾಟಿ ಕೋಳಿ ಅಷ್ಟು ಇಂಟ್ರೆಸ್ಟ್ ಯಾವ್ದು ಬರಲ್ಲ. ಈಗ ಸಾಕಷ್ಟು ಜನ ರೈತರೆಲ್ಲ ಈ ಮೊಟ್ಟೆ ಕೋಳಿ ಅಥವಾ ಮಾಂಸದ ಕೋಳಿ ಸಾಕಾಣಿಕೆ ಮಾಡಿದ್ರೆ ನಮ್ಗೆ ಹೆಚ್ಚು ಲಾಭ ಬರುತ್ತಪ್ಪ ಅಂತಾರೆ. ಅಂತಾರಲ್ಲಿ ನೀವು ಈ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ಇದ್ರಾಗೂ ಚೆನ್ನಾಗಿ ಲಾಭ ಬರೋ ಸಾಧ್ಯತೆ ಇದೆಯಾ? ಇದೆ ಸರ್, ಅದಕ್ಕೆಲ್ಲ ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕು. ಇದು ಸ್ವಲ್ಪ ಹಾಕಿ ನಾವು ಬೇರೆ ಜನ ಬಂಡವಾಳ ತೆಗಿಬಹುದು ಅಂದ್ರೆ ಜಲ್ ಜಲ್ದಿ ದುಡ್ಡು ಆಗಲ್ಲ. ವರ್ಷ ಆರು ತಿಂಗಳು ಕಾಯಿಸ್ತತೆ. ವರ್ಷ ಆರು ತಿಂಗಳು ಯಾಕೆ ಕಾಯಿಸ್ತತೆ ಅಂದ್ರೆ ಅದು ಯಾವಾಗ್ಲೂ ದುಡ್ಡು ಆಗುತ್ತೆ. ಅದು ಬೆಳೀತಾ ಬಂದ್ರೆ ಹೊಸ್ದಾಗ ಮಾಡಿದಾಗ ವರ್ಷ ಆರು ತಿಂಗಳು ಕಾಯಿಸ್ತತೆ. ನಾವು ಅದನ್ನ ಬೆಳೆಸ್ಕೊಂತ ಬಂದ್ರೆ ಅದು ತಿಂಗಳಿಗೊಂದ್ ಬೆಳೆ ನಾವು ಕೊಡ್ಬಹುದು ಅದ್ರಾಗ. ಯಾಕಂದ್ರೆ ಅಲ್ಲಿ ಈ ಕಡೆ ಬರ್ತಿರುತ್ತೆ, ಆ ಕಡೆ ಹೋಗ್ತಿರುತ್ತೆ, ಅವಕ್ಕೇನು ಅಷ್ಟು ತೊಂದ್ರೆ ಬರಲ್ಲ, ಮೆಡಿಸಿನ್ ಖರ್ಚಾಗಲ್ಲ, ಫುಡ್ ಖರ್ಚಾಗಲ್ಲ. ಏನ್ ಅವನ್ನ ಏನಂದ್ರೆ ಒಂದ್ ಸ್ವಲ್ಪ ಹೊತ್ತು ಅಡ್ಡಾಡಿಸ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ಕೊಂಡು ಅವನ್ನ ಹೊರಗಡೆ ಬಿಟ್ಟು ತಿರ್ಗ ಒಳಗಡೆ ಬಿಡ್ಬೇಕು. ಒಳಗಡೆ ಒಂದ್ ಸ್ವಲ್ಪ ವಿಶ್ರಾಮಾಗಿರುತ್ತೆ, ಅವ್ ಕಾಳು ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ರೆ ಆರಾಮಾಗಿ ತಿಂದು ಅವ್ ಜಾಗದಲ್ಲಿ ಅವ್ ಕುತ್ಕೊಂಡ್ಬಿಡ್ತಾವ. ಅವಕ್ಕೇನ್ ತೊಂದ್ರೆ ಮಾಡಲ್ಲ. ಈಗ ಅವು ಮಾಂಸದ ಕೋಳಿ, ಮೊಟ್ಟೆ ಕೋಳಿ ಸಾಕೋದಕ್ಕೂ ಈ ನಾಟಿ ಕೋಳಿ ಸಾಕೋದಕ್ಕೂ ಏನ್ ವ್ಯತ್ಯಾಸ? ನಾಟಿ ಕೋಳಿನ ಪ್ರತಿಯೊಂದು ಜನನು ಅದು ಬೇಕು ಅಂತ ನಮ್ಮ ಹತ್ರ ಹುಡುಕೊಂಡ್ ಬರ್ತಾರೆ. ಇವಕ್ಕೆ ಆರ್ಡರ್ ಕೊಟ್ಟು ಅವ್ರು ಟೆಂಪೋ ತಂದು ಹಾಕೊಂಡು ಹೋಗ್ತಾರೆ. ನಮ್ಗೆ ಹಂಗಲ್ಲ, ಅವರೇ ಇವ್ರ ಹತ್ರ ನಾಟಿ ಕೋಳಿ ಇದಾವೆ, ನೀವ್ ಹೆಂಗ್ ಕೊಡ್ತೀರ, ನಮ್ ರೇಟ್ಗೆ ಅವ್ರು ಬರ್ತಾರೆ. ಅವರು ಅಲ್ಲಿ ಮಾರ್ಕೆಟ್ ರೇಟ್ ಏನಿರುತ್ತ ಅದನ್ನ ಅವ್ರು ಎತ್ಕೊಂಡು ಹೋಗ್ತಾರೆ. ನಮ್ದು ಹಂಗಲ್ಲ, ನಾವ್ ಹೇಳಿದ ರೇಟ್ಗೆ ಅವ್ರು ಎತ್ಕೊಂಡು ಹೋಗ್ಬೇಕು. ಆ ತರಕ್ಕಾಗಿ ನಾವ್ ಇಷ್ಟ ಪಡ್ತೀವಿ. ಮಾರ್ಕೆಟ್ ಸಮಸ್ಯೆ ಇಲ್ಲ? ಇಲ್ಲ, ನಮ್ಗೇನಂದ್ರೆ ನಾವ್ ಸಾಕಿ ನಾವ್ ಬೆಳೆಸಿತ್ತಿವಲ್ಲ, ನಾವ್ ಹೇಳಿದ ರೇಟ್ಗೆ ಅವ್ರು ತಗೊಂಡು ಹೋಗ್ಬೇಕು. ನೀವು ಇದಕ್ಕೆ ರೇಟ್ ನೀವೇ ಕಟ್ಬೋದು, ನಮ್ ಕೋಳಿಗೆ ಇಷ್ಟು ರೇಟು ಅಂತ. ಅದು ಮೊಟ್ಟೆ ಕೋಳಿ, ಮಾಂಸದ ಕೋಳಿ ಏನಂದ್ರೆ ಅವ್ರ ಏನ್ ರೇಟ್ ಹೇಳ್ತಾರೋ ರೈತರು ಕೊಡ್ಬೇಕಾಗುತ್ತೆ. ರೈತರು ಕೊಡ್ಬೇಕಾಗುತ್ತೆ. ಅದು ನಮ್ದಂದ್ರೆ ಮೊಟ್ಟೆ ಕೋಳಿ ಅಂದ್ರೆ ನಾವ್ ಕಟ್ಟಿದ ರೇಟ್ಗೆ ಅವ್ರು ತಗೊಂಡು ಹೋಗ್ಬೇಕು. ಯಾಕಂದ್ರೆ ನಾವ್ ಸಾಕಿ ಬೆಳೆಸಿದ್ ಅದು ನೋಡ್ರಿ, ಇದು ಕೋಳಿ ಹಿಂಗ್ ಕೈಯಾಗ ಹಿಡ್ಕೊಳ್ರಿ ಅಂದ್ರೆ ಅವ್ರು ಎತ್ತಿದ್ದಂಗ್ಲೇ ಇದಕ್ ಕೊಡ್ಬಹುದು ಅಂತಾರೆ. ಅದು ನಾಟಿ ಕೋಳಿ ಸಿಗೋದು ಕಷ್ಟ ಆಗುತ್ತೆ. ಈ ಕೋಳಿ ಏನ್ ಪೇಟೆಗೆ ಹೋದ್ರೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ನಮ್ ಕೋಳಿ ಸಿಗಲ್ಲ. ಅದಕ್ಕಾಗಿ ನಮ್ಮ ಹತ್ರ ಎಷ್ಟು ಜನ ಹುಡುಕೊಂಡ್ ಬರ್ತಾರ. ಒಂದು ಮೊಟ್ಟೆ ನಾವ್ ಮಾರ್ತಿದ್ವಿ ಅಂದ್ರೆ 25 ರೂಪಾಯಿ 20 ರೂಪಾಯಿ ಒಂದ್ ಮೊಟ್ಟೆ ಮಾರಿದ್ವಿ. ಅದಕ್ಕಾಗಿ ನಮ್ ಇದ್ರ ಮೇಲೆ ಬಹಳ ಆಸಕ್ತಿ ಇತ್ತು. ನಾಟಿ ಕೋಳಿ ಮಾಡ್ಬೇಕಂದ್ರೆ ನಮ್ಗೆ ಬಹಳ ಚೆನ್ನಾಗಿತ್ತು. ಈಗ ನಾಟಿ ಕೋಳಿ ಮಾಡ್ಬೇಕಂದ್ರೆ ಯಾವ ತರ ಶೆಡ್ ನಿರ್ಮಾಣ ಮಾಡ್ಕೊಂಡ್ರೆ ಅದಕ್ಕೆಲ್ಲ ಎಷ್ಟು ಖರ್ಚಾಯ್ತು? ನಾವು ಬಿಳೆ ಕೋಳಿ ಮಾಡ್ಬೇಕಂತ ಶೆಡ್ ದೊಡ್ಡದಾಗ ಮಾಡಿದ್ವಿ. ನಾಟಿ ಕೋಳಿಗೆ ಏನ್ ಆ ತರ ಶೆಡ್ ಏನ್ ನಮ್ಗೇನ್ ಬೇಕಾಗಲ್ಲ. ಸಿಂಪಲ್ ಆಗಿ ಶೆಡ್ ಮಾಡ್ಬಿಟ್ಟು ಅದಕ್ಕೇನ ಒಂದ್ ಕರೆಂಟ್ ಬೇಡ, ಒಂದ್ ಬಲ್ಪ್ ಬೇಡ. ಹೊರಗಡೆ ನೀನ್ ಕರೆಂಟ್ ಬಲ್ಪ್ ಹಾಕಿಬೇಕು. ಒಳಗೇನಿದ್ರು ಅವ್ ಕತ್ಲಾಗ್ತಿದ್ದಂಗ್ಲೂ ಮನಗಕ್ಕೆ ಒಂದು ರೂಮ್ ಬಿಟ್ಟಂಗ್ ವ್ಯವಸ್ಥೆ ಮಾಡ್ಬಿಡ್ಬೇಕು. ಈ ನಾವು ಈ ಶೆಡ್ಗೆ ಅಂತ ಮಾಡಿದ್ರೆ ಆರಾಮಾಗಿ ಒಂದ್ 50,000 ಮಾಡ್ಕೋಬಹುದು. ನಾವು ಮಾಡಿದ್ದು ದೊಡ್ಡ ಅಂದಾಜಿಗೆಲ್ಲ ಅವಕ್ಕೆಲ್ಲ ಒಂದ್ 2 ಲಕ್ಷ ಬೇಕು, 3 ಲಕ್ಷ ಬೇಕು ಬಿಳೆ ಕೋಳಿಗೆ ಶೆಡ್ ಮಾಡ್ಬೇಕಂದ್ರೆ. ಇದಕ್ಕೆ ಶೆಡ್ ಮಾಡ್ಬೇಕಂದ್ರೆ ಅಷ್ಟು ಖರ್ಚು ಬರಲ್ಲ. ಇದಕ್ ಸಿಂಪಲ್ ಆಗಿ ಶೆಡ್ ಮಾಡ್ಕೊಂಡ್ರೆ ನಡೀತಿ. ಏನ್ ಸುತ್ತ ಒಂದಿಷ್ಟು ಮೆಸ್ ಹಾಕ್ಬಿಟ್ರೆ ವರಕ್ ಹೋಗ್ದಂಗೆ ಮ್ಯಾಲ ಒಂದಿಷ್ಟು ಗರಿಗಳು ಹಾಕಿ ಒದಿಸ್ಕೊಂಬಿಟ್ರೆ ನಡೀತಿ. ಕಡಿಮೆ ಖರ್ಚು ಮೇಲೆ ಶೆಡ್ ನಿರ್ಮಾಣ ಮಾಡ್ಕೋಬಹುದು. ಅವಕ್ ಮಾಡಕ್ ಬರಲ್ಲ, ಅವಕ್ಕೇನೆ ಸೋಲಾರ್ ಬೇಕು, ಆಮೇಲೆ ಅವ್ಯತೆ ಹತ್ರ ಹೋಗ್ಬೇಕು, ಟಿಂಕರ್ ಅಂತೆ ಟ್ಯಾಂಕರ್ ಅಂತೆ ಅವೆಲ್ಲ ಬಹಳ. ಒಂದ್ ಏನಿಲ್ಲ ಅಂದ್ರು ಒಂದು ಕೋಳಿ ಶೆಡ್ ಮಾಡ್ಬೇಕಂದ್ರೆ ಒಂದ್ 3 ಲಕ್ಷ ದಾಟುತ್ತೆ. ಕೋಳಿ ಮಾಂಸದ ಕೋಳಿ ಸಾಕ್ಬೇಕಂದ್ರೆ ಜಾಸ್ತಿ ಖರ್ಚು ಏನು ಮಾಡ್ದಂಗಲ್ಲ, ಅದಕ್ಕೆ ಡಿಮ್ಯಾಂಡ್. 3 ಲಕ್ಷನ ಆಗ್ಬೋದು, ಸಮಯ ಬಂದ್ರೆ 400,000 ಆಗ್ಬೋದು. ಇದಕ್ಕೆ ಅಷ್ಟು ಖರ್ಚು ಬರಲ್ಲ, ನಮ್ ಬಡ ರೈತರಿಗೆ ಸರಿಯಾಗಿ ಸಮವಾಗಿರುತ್ತೆ. ಅಂದ್ರೆ ಜಲ್ದಿ ದುಡ್ಡು ಕಾಣಲ್ಲ ನಾವು. ಈ ಹೊಲ್ದಾಗ ಬೆಳಿಗ್ಗೆ ಹೆಂಗ್ ಕಾಣ್ತೀವೋ 6 ತಿಂಗಳಿಗೂ 3 ತಿಂಗಳಿಗೂ ಹಂಗ ನಾವು ದುಡ್ಡು ಕಾಣ್ತೀವಿ. ಆದ್ರೆ ನಮ್ಗೆ ಅದು ಬಹಳ ಖುಷಿಯಾಗಿರುತ್ತೆ. ಇದು ಒಂದ್ಸರಿ ಮಾರ್ಕೆಟ್ ಡೌನ್ ಆಯ್ತಂದ್ರೆ ಅವನಿಗೆ 1-5 ಲಕ್ಷ ಮೇಲ್ ಬರುತ್ತೆ. ಅವ್ನು ಉಳ್ಕೊಂಬದಲ್ಲಿ ಕಷ್ಟ ಆಗುತ್ತೆ. ಏನಿದ್ದಾನಾದ್ರೆ ಸುಧಾರಿಸ್ಕೊಂಡ್ಬಿಡ್ತಾನೆ, ಇಲ್ದಾನ. ಇದ್ರಲ್ಲಿ ನಮ್ಗೇನು ಅನ್ಸಲ್ಲ, ಆರಾಮಾಗಿ ಜೀವನ ಸಾಗಿಸ್ಬೋದು ಅಂತ. ಬಡ ಕುಟುಂಬಕ್ಕೆ ನಾಟಿ ಕೋಳಿ ಅಂತ ಸುಖ ಯಾವ್ದೇ ಇಲ್ಲ. ಈಗ ನಾಟಿ ಕೋಳಿ ಪ್ರಾರಂಭದಲ್ಲಿ ಎಷ್ಟು ಮರಿ ತಂದು ಸಾಕಾಣಿಕೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರಮ್ಮ? ನಾವು 50 ಮರಿ ತಂದು ಸಾಕಾಣಿಕೆ ಪ್ರಾರಂಭ ಮಾಡಿದ್ವಿ. ಅದ್ರಾಗೆ 50 ಅಂದ್ರೆ 25 ದೊಡ್ಡದು ಯಾಟೆ ಮೊಟ್ಟೆ ಇಡಂತ ತಾವಂದ್ವಿ. ಈ ಸಣ್ಣವ್ ಮರಿ ತಿನ್ಕಂತ ದೊಡ್ಡವಾಗ್ತಿದ್ವು. ಎಲ್ಲ ಸೇರಿ 100 ಅಂದಾಜಿಗೆ ಬಿಟ್ಟಿದ್ವಿ ಅಷ್ಟೇ ನಾವು. ಅವು 100 ಅಂದಾಜಿಗೆ ಬಿಟ್ರೆ ಆಗ್ಲೇ 150 ಮೇಲೆ ಅಂದಾಜಿಗೆ ಬಂದಿದ್ವು. ಆದ್ರೂ ಅಷ್ಟರಲ್ಲಿ ಗಾಳಿ ಮಳೆ ಬಂದು ಶೆಡ್ಡಿಂಗ್ ಆಯ್ತಲ್ಲ, ಅದ್ರಿಂದಲೇ ನಮಗ್ ಲಾಸ್ ಆಯ್ತು. ಇಲ್ಲಾಂದ್ರೆ ನಮ್ಗೇನು ತೊಂದ್ರೆನೇ ಇರ್ಲಿಲ್ಲ. ಅಂದ್ರೆ ನಮ್ಮಷ್ಟು ಅದನ್ನ ನೋಡಿದ್ರೆ ಅಕ್ಕಪಕ್ಕದವರೆಲ್ಲ ಇದು ಮಾಡ್ಬೇಕನ್ನ ಆಸೆ ಬಹಳ. ಇಲ್ಲಿ ದಡ್ಡೇರಿಯಿಂದ ಒಂದು ಆಫೀಸರ್ ಬಂದು ನಾನು ಇದೇ ತರ ಮಾಡ್ತೀನಿ, ಬಿಳೆ ಕೋಳಿ ಮಾಡಲ್ಲ ಅಂತ ಕೇಳ್ಕೊಂಡೆ ಹೋಗಿದ್ದ. ಹಂಗೆ ಬಹಳ ಒಳ್ಳೆ ಕೆಲ್ಸ, ಅದರಷ್ಟು ಒಳ್ಳೆ ಕೆಲ್ಸ ಯಾವ್ದು ಇಲ್ಲ. ಏನು ಬಹಳ ಬಹಳ ದುಡ್ಡು ಮಾಡಿ ಬಾಸ್ಬೇಕನ್ನೋರಿಗೆ ಮಾತ್ರ ಬಿಳೆ ಕೋಳಿ. ಈಗ ಪ್ರಾರಂಭದಲ್ಲಿ 50 ಕೋಳಿ ತಂದು ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಎಲ್ಲಿಂದ ತಾಮಂದ್ರಿ ಕೋಳಿ, ಏನ್ ರೇಟ್ ಕೊಡ್ತಾಮಂದ್ರಿ? ನಮ್ಮ ಮಗನೇ ಹಳ್ಳಿ ಹಳ್ಳಿಗೂ ಹೋಗ್ಬಿಟ್ಟು ಅಲ್ಲಿ ಒಂದು ಪರಿಚಯ ಇದ್ಮೇಲೆ ಒಂದೊಂದು ಕೋಳಿ 250-300 ಒಂದುಂಜ ತಂದಿದ್ದ 1,000 ರೂಪಾಯಿ. ಇಲ್ಲಿ ಇನ್ನ ಐತ ಉಂಜ ಒಂದೈತ್ ನಮ್ ತಗ, ಇನ್ನ ಒಂದುಂಜ ತಂದಿದ್ದ 800 ರೂಪಾಯಿ. ಯಾರೇ ಬಂದ್ರು ಮೇನ್ ನಾವ್ 2 ಉಂಜ ನೋಡೋರ್ ನಮ್ ಶೆಡ್ನಾಗ. ಆ ಉಂಜ ನೋಡಿ ಹಂಗದೆ ಉಂಜಗಳು ಕೊಡ್ತೀರ ಅನ್ನೋರು. ನಾವ್ ತಂದಿರೋದು ಅದಕ್ಕಾಗಿ ನಾವ್ ಕೊಡಕ್ ಆಗಲ್ಲ. 1.5 ಸಾವಿರಕ್ಕನ ಕೇಳಿದ್ರು ನಾವ್ ಕೊಡ್ಲಿಲ್ಲ. ಹಂಗೆ ಅವಕ್ಕೆ ಬಹಳ ಡಿಮ್ಯಾಂಡ್ ಇರುತ್ತೆ. ಅಂದ್ರೆ ಅವನ್ ಹುಡಿಕೊಂಡು ಬರೋಂತ ಜನ ನೋಡಕಾದ್ರು ನಮ್ಗೆ ಆಸೆ ಆಗುತ್ತೆ. ಹಂಗಿರುತ್ತೆ. ಪ್ರತಿ ದಿವಸ ಏನೇನ್ ಕೆಲಸ ಇರುತ್ತೆ ಶೆಡ್ ಒಳಗಡೆ? ಏನಿರಲ್ಲ. ಬೆಳಿಗ್ಗೆ ಎದ್ದಾಳ್ತೀವ, ಎದ್ದಾರು ಮೊದ್ಲು ಕಸ ಗುಡಿಸ್ಬಿಡೋದು, ಒಂದ್ ಸ್ವಲ್ಪ ನೀರ್ ಹಾಕೋದು, ಧೂಳೆಲ್ಲ ಹೋಗುತ್ತಂತ. ನೀರ್ ಹಾಕಿ ಮತ್ತೆ ಸ್ವಲ್ಪ ತತ್ಲೆ ಗಿತ್ಲಗ್ ಅವ್ ತಿರ್ಗಾಡ್ತಿದ್ದಂಗ್ಲೆ ಕಾಳ ಹಾಕ್ಬಿಟ್ರೆ ಅವ್ ಪಾಡಿಗೆ ಅವ್ ತಿನ್ಬಿಡ್ತಾವ. ತಿಂದು ತಿರ್ ಮತ್ತೆ ನೀರ್ ಹಾಕಿದ್ರೆ ಕುಡ್ದು ಅವ್ ಪಾಡಿಗೆ ಅವ್ ಆಡ್ತಾ ಇರ್ತಾವ. ನಾವೇನ್ ತಲೆ ಕೆಡಿಸ್ಕೊಳಲ್ಲ ಅವಕ್ಕೆ. ಆಮೇಲೆ 12 ಗಂಟೆ ಸಮಕ್ಕೆ ಒಂದ್ಸರಿ ಕಾಲ್ ಚೆಲ್ಲದು, ಆಮೇಲೆ ಮತ್ತೆ ನೀರ್ ಹಾಕೋದು. ಅವಾಗ ಕುಡ್ದಂಗೆ ಆಡ್ತಿರ್ತಾವ. 4 ಗಂಟೆ ಆಗ್ತಿದ್ದಂಗ್ಲೆ ಒಂದ್ ಸ್ವಲ್ಪ ಹೊತ್ತು ಹೊರಕ್ ಬಿಡೋದು. ಹೊರಗೆಲ್ಲ ಹೊಲ ಇಸ್ರಾಮಾಗಿರುತ್ತಲ್ಲ, ಅವಾಗ ನಾವ್ ಅತ್ಲಗಿತ್ಲಂಗ್ ನಾಯಿ ನರಿ ಬರ್ತಾವ ಅಂತ ನೋಡ್ಕೊಂಡಿದ್ದು. ಆಗ್ಲೇ ಅವ್ಕ ರೂಢಿ ಆಗಿರುತ್ತೆ. ಅದು ಶೆಡ್ಡಿನ ಬಾಗಿಲು ತೆಗ್ದಿರ್ತೀವಲ್ಲ, ಸೀದ ಒಳಕ್ ಹೋಗೋ ಒಳಗೆ ಹೊರಗಿರೋ ಹೊರಗೆ ಆಡ್ಬಿಡ್ತು, ಒಳಕ್ ಹೋಗ್ಬಿಡ್ತು. 3 ಟೈಮ್ ನಾವ್ ಕಾಳ ಹಾಕ್ತಿದ್ವಿ. ಅಂದ್ರೆ ನಾವ್ ಈ ಮಾಂಸದ ಕೋಳಿಗ್ ಮಾಡ್ದಂಗೆ ಪ್ರತ್ಯೇಕವಾಗಿ ನೀರ್ ಕುಡಿಸೋದಂತ ಒಂದ್ ಡಬ್ಬಿ, ಕೆಳಗಡೆ ತೌಡ್ ಹಾಕೋದು, ಬೇರೆ ಬೇರೆ ಫುಡ್ ಎಲ್ಲ ತಗೊಂಬಂದು ಫುಡ್ ಫ್ಯಾಕ್ಟ್ರಿಂದ ತಂದು ಫುಡ್ ಕೊಡೋದು, ಯಾವ್ದೇ ಖರ್ಚಿನ ಕೆಲಸ ಇರಲ್ಲ. ಇಲ್ಲ ಇಲ್ಲ, ಅದಕ್ಕೇನ್ ಖರ್ಚಿಂದಿರಲ್ಲ. ಏನನ್ನ ಮರಿಗಳು ಒಂದ್ ಸ್ವಲ್ಪ ಮೇವ್ ತಿಂದಿದ್ರೆ ಮೆಡಿಕಲ್ ಸ್ಟೋರ್ ಆಗಿ ಹೋಗಿ ಕೇಳಿದ್ರೆ ಮಾತ್ರೆ ಕೊಡ್ತಾರೆ, ಟಾನಿಕ್ ಕೊಡ್ತಾರೆ. ಅವನ್ ತಂದು ನೀರೊಳಗ್ ನಾವ್ ಹಾಕ್ಬಿಟ್ರೆ, ಒಂದು ಇದು ಮಾಡಿರ್ತೀವ ನೀರಾಗ ಬೆರೆಸಿ ಹಾಕ್ಬಿಟ್ರೆ ಅವ್ ಪಾಡಿಗೆ ಅವೆಲ್ಲ ಕುಡ್ಕೊಂಡು ಹೋಗ್ತಾವ. ಚೆನ್ನಾಗಿರೋದು ಚೆನ್ನಾಗಿಲ್ದಿರ್ತಿ ಎಲ್ಲ ಚೆನ್ನಾಗಾಗ್ಬಿಡ್ತಾವ. ಹಂಗಾಗಿ ಅವಕ್ಕೇನು ಖರ್ಚುನೂ ಇರಲ್ಲ. ಅಂದ್ರೆ ಜಲ್ದಿ ದುಡ್ಡು ನೋಡಲ್ಲ ಅನ್ನೋದನ್ನು ಇದಾಗುತ್ತೆ ಅಷ್ಟೇ ಹೊರತು ಹೋಗಿ ಅದ್ರಷ್ಟು ಅನುಕೂಲವಾದ ಕೆಲಸ ಯಾವ್ದಿಲ್ಲ ಮಾಡ್ಬೇಕಂದ್ರೆ ರೈತ. ಆದ್ರೆ ಈಗೇನಂದ್ರೆ ತಿಂಗಳಿಗೆ ಅದು ದುಡ್ಡು ನೋಡ್ತೀವಲ್ಲ, ದುಡ್ಡು ಬರುತ್ತೆ ಅನ್ನೋದು ಆಸೆ. ಆದ್ರೆ ಅದ್ರ ಖರ್ಚುನು ಅಷ್ಟಿರುತ್ತೆ. ಅದಕ್ಕೇನು ಒಂದ್ ಸ್ವಲ್ಪ ಲಾಸ್ ಆಯ್ತಂದ್ರೆ ಅವನೇನ್ ಎದ್ದು ತಿರುಗಾಡಕ್ಕೂ ಆಗಲ್ಲ. ಅಂದ್ರೆ ನಾಟಿ ಕೋಳಿದ್ದೆ ನಮಗೆ ಬಹಳ ಒಳ್ಳೆ ಕೆಲಸ ಅನ್ಸುತ್ತೆ. ನಾಟಿ ಕೋಳಿಗೆ ಆಹಾರ ಅಂದ್ರೆ ಏನೇನ್ ಕಾಳುಗಳು ಕೊಡ್ತೀರಾ? ಮೆಕ್ಕೆಜೋಳ, ಸಜ್ಜೆ, ಆಮೇಲೆ ಸಣ್ಣ ಮರಿಗೆ ಅಕ್ಕಿ ನುಚ್ಚು, ಆಮೇಲೆ ಇನ್ನಾದ್ರು ಯಾವ ತರದ ಕಾಳು ಹಾಕಿದ್ರೆ ಅದು ತಿಂದ ಆಡ್ಬಿಡುತ್ತೆ. ಈ ಮನೆಗಳಿಗೆ ಯಾವನ್ನ ಕಾಳು ಕಡಿ ಮಾಡಿರ್ತಾರ ಅವನ್ನೆಲ್ಲ ಕೊಡ್ತಿದ್ರು ನಮ್ ಶೆಡ್ಡಿಗೆ, ಅವನ್ನೆಲ್ಲ ತಗೊಂಡೋಗಿ ಹಾಕಿದ್ರು ತಿಂತಾವ. ಅವೇ ನಿಂತದಂತ ಕೇಳಲ್ಲ. ಅಂದ್ರೆ ಬಹಳ ಆರಾಮ್ ಕೆಲ್ಸ ಬಿಡು. ಅದೇನ್ ಅವಕ್ ನೀರ್ ಆಗ್ಲಲ್ಲ ಒಯ್ಬೇಕು, ತಿನ್ಬೇಕು, ಅವ್ನ ತಿನ್ನಿಸ್ಬೇಕನ್ನೋ ಕೆಲ್ಸ ನಮ್ಗೇನಿರಲ್ಲ. ಸುಮ್ನೆ ಅತ್ಲಗಿ ಚೆಲ್ಲಾಡೋದು, ನೀರ್ ಹಾಕಿ ಹೋಗ್ಬಿಡೋದು, ಹೊರ ಕುತ್ಕೊಳ್ಳೋದು, ಅಷ್ಟೇ ನಮ್ ಕೆಲ್ಸ. ಈಗ ನಾಟಿ ಕೋಳಿಗಳಿಗೆ ಏನೇನ್ ರೋಗ ಬರುತ್ತೆ? ಅವಕ್ಕೆ ಅದೇ ಕುಕ್ಕುಲ್ ರೋಗ ಅಂತ ಅದೊಂದು ಮಾತ್ರ ಬರುತ್ತೆ. ದೊಮ್ಮೆ ರೋಗ ಅಂತ ಬರುತ್ತೆ. ಅವೆರಡು ಬಿಟ್ರೆ ಯಾವ ಕಾಯಿಲೆ ಇಲ್ಲ ಅವಕ್ಕೆ. ಆ ದೊಮ್ಮೆ ರೋಗ ಅಂತ ಬರೋದಕ್ಕಿನ್ನ ಸ್ಟಾರ್ಟ್ ಆಗ್ತಿದ್ದಂಗ್ಲೆ ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೇಳ್ಬಿಟ್ರೆ ಅವ್ರು ಕೊಡ್ತಾರೆ ಅದಕ್ಕೆ ಸರಿಯಾದ ಮಾತ್ರೆ ತಾನೆ. ಅವ್ನ ಹಾಕ್ಬಿಟ್ರೆ ಅವ್ ಒಂದು ಹೋಗಾಗಲ್ಲ. ನಮ್ಗಂಗೆ ಬರ್ತಿರ್ಲಿಲ್ಲ. ನಾನು ಹಂಗೆ ಒಂದ್ ಮರಿ ಯಾಕೆ ಹಿಂಗ್ ತೂಗ್ಬಿಡಿಸ್ತವೆಲ್ಲ ಅಂತ ಅಂದೆ. ಅವಾಗ ನಮ್ಮ ಹುಡುಗ ಹೋಗಿ ಅಲ್ಲಿ ಸ್ಟೋರ್ನ ಕೇಳಿದ್ನಂತೆ. ಅವ್ ಮಾತ್ರ ಗುಳಿಗೆ ಕೊಟ್ರು, ಅಲ್ಲಿಗೆ ಸರಿ ಹೋಗ್ಬಿಟ್ಟು. ಯಾವ ನಮ್ಗೆ ಓಕೆ ಆಗ್ಲಿಲ್ಲ. ಮರಿಗಳಾಗ್ಲಿ, ಒಂದ್ ಆಟೆ ಆಗ್ಲಿ, ದೊಡ್ಡವಾಗ್ಲಿ, ಏನಾಗ್ಲಿಲ್ಲ ನೋಡಿ ನಮ್ಗೆ. ಅಷ್ಟು ಚೆನ್ನಾಗಿ ಬಂದು ಇದರಲ್ಲಿ ಮೊಟ್ಟೆ ಕೊಡ್ತಾವ? ಪ್ರತಿ ದಿವಸ ಒಂದೊಂದು ಮೊಟ್ಟೆ ಕೊಡ್ತಾವ? 21 ದಿನ ಒಂದೊಂದು ಕೋಳಿ ಕೊಡುತ್ತೆ, ಒಂದೊಂದು ಕೋಳಿ 15 ದಿನ ಕೊಡುತ್ತೆ, ಒಂದೊಂದು ಕೋಳಿ 12 ದಿನನೇ ಕೊಡುತ್ತೆ. ಹಿಂಗೆ 12 ದಿನ ಕೊಟ್ಟಿದ್ದು ಅದು ಜಲ್ದಿ ಮರಿ ಮಾಡಿ ಜಲ್ದಿ ಬಿಟ್ಟು ತಿರುಗ ಮತ್ತೆ ಹಂಗೆ ಮೊಟ್ಟೆಗೆ ಬಂದ್ಬಿಡುತ್ತೆ. ಹಂಗೆ ಅವಕ್ಕೆ ಒಂದ್ ಕೋಳಿ ಜಾಸ್ತಿ ಮೊಟ್ಟೆ ಇಕ್ಕಿ ಮರಿ ಮಾಡೋದು ಅದು ಬಹಳ ದಿನ ಆಡಿಸ್ಕೊಂಡು ಅದು ಒಂದ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಹಿಂಗೆ ಅವು ಮೊಟ್ಟೆಗಳು ಏನ್ ಹಿಂದೆ ಒಂದ್ 6 ತಿಂಗಳು ಆಗ್ತಿದ್ದಂಗ್ಲೆ ಮೊಟ್ಟೆಗೆ ಬಂದ್ಬಿಡ್ತಾವ. ಈ ಮೊಟ್ಟೆ ಎಲ್ಲ ಮಾರಾಟ ಮಾಡ್ತಾರ ಅಥವಾ ನೀವೇ ಮರಿಗಳು ಮಾಡಕ್ ಉಪಯೋಗಿಸ್ತಾರ? ನಾವೆಲ್ಲ ಮೊಟ್ಟೆ ಎಲ್ಲ ಇದಕ್ಕೆ ಆಗ್ತಿದ್ದು, ಏನೋ ಹಿಂಗ್ ಕೆಲವೊಂದ್ ಸರ್ ಅವಕ್ಕೆ ಬೇಕಂದ್ರ ಮಾತ್ರ ಕೊಡ್ತಿದ್ವಿ ಅಷ್ಟೇ. ನಾವ್ ಯಾರು ಡೈಲಿ ಕುಡಿಯರ್ ಪಡಿಯರ್ ಕೊಡ್ತಿದ್ದಿಲ್ಲ. ಅವ್ ಮರಿ ಮಾಡಿಸ್ಬೇಕನ್ನ ಆಸೆ ಅಲ್ಲ, ಮೊಟ್ಟೆ ಕೊಟ್ರೆ ನಮ್ಗೇನ್ ಲಾಭ ಸಿಗಲ್ಲ ಅಂತ ಕೊಡ್ತಿದ್ದಿಲ್ಲ. ಜಾಸ್ತಿ ಅದ ಮೊಟ್ಟೆಗಳು ಮಾರ್ತಿದ್ವಿ. ಈಗ ಈ ಮರಿ ಇದ್ರಿಂದ ಮಾಡ್ಕೊಂಡ್ರೆ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ. ಈಗ ನಾವ್ ಈ ಮಾಂಸದ ಕೋಳಿ ಸಾಕಾಣಿಕೆ ಮಾಡೋರು ಒಂದ್ ಮರಿನೇ 35-40 ರೂಪಾಯಿ ಕೊಟ್ಟು ಮರಿನ ಕೊಂಡ್ಕೊಂಡ್ ಬರ್ತಾರೆ. ಅಂತದ್ರಲ್ಲಿ ನೀವು ಮೊಟ್ಟೆಯಿಂದಾನೇ ಮರಿ ಉತ್ಪಾದನೆ ಮಾಡ್ಕೋಬಹುದು. ಒಂದು ಸರಿಯಾಗಿ ಎಬ್ಬರಿಸ್ತಾವಂದ್ರೆ ಒಂದ್ ಆಟೆ 20-25 ಮರಿವರೆಗೂ ಓಡಿಸುತ್ತೆ. ಒಂದೊಂದ್ ಆಟೆ 2 ಓಡಿಸುತ್ತೆ, ಒಂದೊಂದ್ ಆಟೆ 3 ಓಡಿಸುತ್ತೆ. ಹಿಂಗೆ ಅದು ತಳಿ ಮೇಲೆ ಹೋಗುತ್ತೆ. ಒಂದ್ ತಳಿ ನೋಡ್ಕೊಂಡ್ಬಿಟ್ರೆ ನಾವು ಈ ತಳಿನ ಇಟ್ಕೊಂಡ್ಬಿಟ್ರೆ ಇದು ಯಾವಾಗ್ಲೂ ನಮ್ಗೆ ಇದು ಬೇಕು ಅನ್ನಂಗೆ ನಮ್ಗಾಗ್ಲೇ ಅರ್ಥ ಆಗ್ಬಿಡುತ್ತೆ. ಅದು ಚೆನ್ನಾಗಿ ಮೊಟ್ಟೆ ಹಾಕುತ್ತೆ. ಇದು ಮರಿನೂ ಒಂದೊಂದ್ ಆಟೆ ಮರಿನೂ ಚೆನ್ನಾಗಿ ಸಾಕ್ತಾವ. ಯಾರನ್ನ ಯಾತನ ಅಕ್ಕಪಕ್ಕ ಬಂತು ಅಂದ್ರೆ ಹತ್ರಕ್ ಬಿಟ್ಕೊಳಲ್ಲ ಅಷ್ಟ್ರ ಮಟ್ಟಿಗೆ ಸಾಕಿರ್ತ. ಈಗ ಇದು ಮಾರಾಟ ಮಾಡ್ಬೇಕಂದ್ರೆ ಎಷ್ಟ್ ತಿಂಗಳು ಕಾಪಾಡ್ಬೇಕಾಗತ್ತಮ್ಮ ಇವನ್ನ? ಅವನ್ನ ಒಂದು 8 ತಿಂಗಳು ಕಾಪಾಡ್ಬೇಕು. 8 ತಿಂಗಳು? ಯಾಕಂದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೇಕಂದ್ರೆ 8 ತಿಂಗಳು ಕಾಪಾಡ್ಬೇಕು. 8 ತಿಂಗಳು ಕಾಪಾಡಿದ್ರೆ ಎಷ್ಟ್ ಕೆಜಿ ವರೆಗೆ ತೂಕ ಬರುತ್ತೆ? ಅದು 8 ತಿಂಗಳು ಕಾಪಾಡಿದ್ರೆ 1 ಕೆಜಿ ಚೆನ್ನಾಗಿ ಮೇಯ್ದ್ರೆ 1 ಕೆಜಿ 1.5 ಕೆಜಿ 2 ಕೆಜಿ ವರೆಗೂ ಬರುತ್ತೆ. ಕೆಜಿ ಅಂದ್ರೆ 1 ಕೆಜಿ ಏನ್ ರೇಟಿಗೆ ಮಾರಾಟ ಮಾಡ್ಲಿಕ್ಕೆ ಆಗುತ್ತೆ? ಅವರು ಮಾರ್ಕೆಟ್ 350-300 ಅಂತ ಹೇಳ್ತಾರೆ. ನಾವ್ ಮಾರ್ಕೆಟ್ ಲೆಕ್ಕ ಹೇಳಲ್ಲ. ನಾವ್ ಕೋಳಿ ಎತ್ತಿ ನಮ್ ಕೋಳಿ ನಾವ್ ಸಾಕಿರೋದು, ನೀವು ಇಷ್ಟ ತಗೊಂಡ್ರೆ ತಗೊಂಡ್ರಿ, ಬಿಟ್ರಿ ಬಿಡ್ರಿ ಅಂತ. ನಾವು 2 ಕೆಜಿ ಮ್ಯಾಲಿದ್ರೆ ಒಂದು 700-800 ಬರೋವರೆಗೂ ನಾವು ಕೋಳಿ ಕೊಡ್ತಿದ್ವಿ. ಎಲ್ಲನ್ನ ಹಿಂಗ್ ಬಲಂತ ಮಾಡಿದ್ರೆ ಯಾರಿಗನ್ನ ಕೊಟ್ರೆ 2 ಕೆಜಿ ಮ್ಯಾಲೈತಂದ್ರೆ ಅದು ಏನಂದ್ರೆ ನನಗೆ ಒಂದ್ 800-700 ರೂಪಾಯಿ ಕೈಯಕ್ಕೆ ಬರ್ಬೇಕು. ಅಲ್ಲಿವರೆಗೂ ಕೊಡ್ತಿದ್ದಿಲ್ಲ, ಹಂಗೆ ತಗೊಂಡೋಗಾರ. ತಗೊಂಡೋಗಾರ. ಅದಕ್ಕೆ ಕಾದ್ಕೊಂಡು ಬರೋರು, ಕೊಡ್ರಿ ನಾಟಿ ಕೋಳಿ ಬೇಕು, ಕೊಡ್ರಿ ನಾಟಿ ಕೋಳಿ ಬೇಕಂತ. ನಾವಿನ್ನ ಸ್ವಲ್ಪ ಸ್ಟಾರ್ಟ್ ಮಾಡಿದ್ವಿ ಕೊಡಕ್ಕೆ, ನಾವು ಹಿಂಜರಿತಿದ್ವಿ ಅಷ್ಟೇ. ಮನಾರ ಕೇಳ್ತಿದ್ರು ಕೋಳಿಗೇನ, ಕೊಡ್ತಿದ್ದಿಲ್ಲ ನಾವು. ನಾವಿನ್ನ ದೊಡ್ಡದ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಏನೋ ನುಂಜ ಪಂಜ ಇದ್ರೆ ಕೊಡ್ತಿದ್ದೆ. ಅದು ಕೆಜಿ ಇದ್ರೆ 350-400, 1.5 ಕೆಜಿ ಇದ್ರೆ 500, ಹಿಂಗ್ ಮಾರ್ತಿದ್ವಿ. ಎಲ್ಲಿಂದ ಬಂದೆಲ್ಲ ಕೊಂಡ್ಕೊಂಡು ಹೋಗೋರು ರೈತರು? ಮಾನ್ಪುರ ಮತ್ತೆ ಚಳಕೇರ್ಯರು. ಚಳಕೇರ್ಯರು ಒಂದ್ 2-3 ಸಾರಿ ಬಂತು ಕಟಕ್ ನೆಟ್ಟರ್ ತಗೊಂಡೋಗೋರು. ಆಮೇಲೆ ಹಿಂಗ್ ನಮ್ಮ ಮಟ್ಟಿಗಳರು ಯಾರ ನೆನಕನ್ನ ಬೇಕಂದ್ರೆ ಹಿಂಗ್ ಬರೋರ್ ಮಸ್ತ್ ಬರೋರು. ಈ ನಮ್ಗಿನ್ನ ಮಾರಾಟ ಮಾಡಕ್ಕೆ ಇನ್ನ ಜೋರ್ ಇರ್ಲಿಲ್ಲ. ಇಲ್ಲಾಂದ್ರೆ ಅವಕ್ಕೇನ್ ಯಾವಾಗ್ಲೂ ವ್ಯಾಪಾರನೇ ಇರ್ತಿತ್ತು. ಡೇಲಿ ಮಾರಿದ್ರು ನಮ್ಮ 3-4 ಕೋಳಿ ಹೋಗವ್, ಇನ್ನ ಮಾರಂಗಿರ್ಲಿಲ್ಲ ನೋಡು. ಅದಕ್ಕಾಗಿ ನಿಂತಿತ್ತು ಅಷ್ಟೇ. ವರ್ಷದಲ್ಲಿ ಒಂದ್ 2 ಬೀಡು ಸಾಕಿ ಮಾರಾಟ ಮಾಡಬಹುದು? ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. 2 ಬೀಡು ಮಾಡ್ಬೋದು. ಮರಿ ಹಿಂದೆ ಮರಿ ಬಂದ್ಬಿಟ್ರೆ 3 ಬೀಡೂನು ಕಳಿಸ್ಬೋದು. ಈ ದೊಡ್ಡವನ್ ಕಳಿಸ್ಬೋದು, ಈ ಕಡೆ ಮಟ್ಟಿಗೆ ಬರ್ತಾವ. ಹಂಗೆ ಮಾಡ್ಬೇಕನ್ನ ಖುಷಿ ಎಂಬಲ ಇದ್ರೆ ಇವಾಗ ಈ ದೊಡ್ಡದ ಮರಿ ಆಗ್ಲಿ ಮೊಟ್ಟೆ ಆಗ್ತಿರುತ್ತೆ, ಅದನ್ನ ಮರಿ ಮಾಡಿಸ್ತಂತ ಇದನ್ನ ದೊಡ್ಡನ್ ಕೊಟ್ರು ನಮಗ್ ದುಡ್ಡು ಆಗ್ತಿರ್ತ. ಮಾಡ್ಬೋದು, 3 ಬೀಡಂತ ಆರಾಮಾಗಿ ಮಾಡ್ಬೋದು. ಈ ನಾಟಿ ಕೋಳಿ ಸಾಕಾಣಿಕೆ ಇಷ್ಟೊಂದು ಲಾಭದಾಯಕ ಐತೆ ಅಂತ ಹೇಳಿದ್ರೆ, ಒಂದು ಈ ಲಾಸ್ ಆಯ್ತು ಅಂತಂದ್ರೆ ಈಗ ಏನ್ ತೊಂದ್ರೆ ಆಗಿ ಲಾಸ್ ಆಯ್ತು ನಿಮ್ಗೆ? ನಮ್ಗೆ ಗಾಳಿ ಮಳೆ ಬಂದು ಶೆಡ್ ಬಿತ್ತು. ಶೆಡ್ ಬಿದ್ದ್ಮೇಲೆ ಒಬ್ಬ ಮನುಷ್ಯನು ಅದ್ರಲ್ಲಿ ಒಂದ್ ಕೋಳಿ ಚೆನ್ನಾಗಿದ್ದು, ಒಂದ್ ಕೋಳಿನೂ ಸತ್ತಿಲ್ಲ. ಅದೇನಾಯ್ತು ಅನ್ನೋದು, ರಾತ್ರಿಯಿಂದ ಮನೆಗ್ ಬಂದಿವ್ ನಾವು, ಅಲ್ಲಡವಾಗಿರ್ಲಿಲ್ಲ, ಅರ್ಧ ಬೆಳಗ್ಗೆ ಹೋಗಷ್ಟಾಯ್ತು, ಒಂದ್ ಕೋಳಿನೂ ಇರ್ಲಿಲ್ಲ. ಬಹಳ ಲಾಸ್ ಆಯ್ತು. ಬಹಳ ಲಾಸ್ ಆಯ್ತು ನೋಡಿ. ಇದು ಅಲ್ಲ ಇದು ಅಲ್ಲ, ನಾವ್ ಹಿಂಗೆ ಮೇಯಿಸ್ತಿದ್ವ, ಇತ್ಲಾಗ ಹೋಗ್ತಿದ್ವಿ, ಇತ್ಲಾಗ ಹೋಗ್ತಿದ್ವಿ. ಅದು ಆ ಟೈಮ್ನಾಗ ಅಷ್ಟು ಕೋಳಿಗೆ ಈ ಹೊಲ್ದಾಗ ಒಂದು ಹೋಗಿಲ್ಲ, ಈ ಹೊಲ್ದಾಗ ಇದಾವ ಅಂದ್ರೆ ಅದು ಅದೇವ್ರಿಗೆ ಗೊತ್ತು. ಹಂಗಾಯ್ತು, ಅದು ಏನೋ ಒಂದ್ ರೂಪಾಯಿನೂ ವಾಪಸ್ ಬರ್ಲಿಲ್ಲ. ಬರ್ಲಿಲ್ಲ. ಬಹಳ ಲಾಸ್ ಆಯ್ತು. ಎಷ್ಟು ಲಾಸ್ ಆಯ್ತು ನಿಮ್ಗೆ? ನಮ್ಗೆ ಹೆಚ್ಚಕಮ್ಮ 100 ಲಕ್ಷ ಮೇಲ್ದಾಯ್ತು. ಅವಾಗ ಶೆಡ್ಡಿಂದು ಮತ್ತೆ ಕೋಳಿದ್ದು ನಾವೆಲ್ಲ ಒಂದ್ 6 ತಿಂಗಳು ಒದ್ದಾಡಿದ್ದು, ಒಂದ್ 100 ಲಕ್ಷ ಲಾಸ್ ಆಯ್ತು ನಮ್ಗೆ. ಇನ್ನು ಉತ್ಸಾಹ ಕಡಿಮೆ ಆಗಿಲ್ಲ, ಮುಂದೆ ಏನಾದ್ರೂ ಮಾಡ್ಬೇಕು? ನಮ್ಗೆ ಕೆಟ್ಟಿದ್ವಿ ಅಂತ ನಾವ್ ಇದ್ ಮಾಡ್ತಿಲ್ಲ. ಇದನ್ ಮಾಡ್ಬೇಕನ್ನ ಉತ್ಸಾಹ ಮಗನಿಗಿನ್ನ ಜಾಸ್ತಿ ನನಗೈತೆ. ಯಾಕಂದ್ರೆ ಅದನ್ನ ಮಾಡ್ತಿದ್ನಲ್ಲ, ನನಗೆ ಅಷ್ಟು ಖುಷಿ ಇತ್ತು. ನನ್ಗೇನು ಯಾ ಮಕ್ಕಳು ಬೇಡ, ಯಾ ಮರಿ ಬೇಡ, ಅವನ್ ಜೊತೆಗಿದ್ರು ನನಗೆ ಅದೇ ಸಾಕು ಅನ್ನಂಗಾಗಿತ್ತು. ಅಯ್ಯೋ ಬಂದಾಗ ಒಂದ್ ದೋಸ್ತಿನ ಮನೆ ಕೇಳ್ರಿ, ಆ ಕೋಳಿನೇ ನನ್ ಸುತ್ತ ಬಂದದವ ಅನ್ನಂಗಾಗತ್ತೆ. ನಾನಿನ್ನ ಎಲ್ಲಿಗನ್ ಚಳಕೆರೆಗೋಗಿ ಎಲ್ಲನ್ನ ಮೆಕ್ಕೆಜೋಳ ಇಲ್ದ ಕಡಿಮೆ ಬಿದ್ರೆ ಬರೋಷ್ಟತ್ತಿಗೆ ಇನ್ನ ನಾನ್ ಬಂದ್ರೆ ಸಾಕು ಹಂಗೆ ಶೆಡ್ನಾಗ ಹಾರಾಡ್ಬಿಡು ಬಂದ್ಲಲ್ಲಿ ಇವಾಗ ಕಾಳ ಕಾನೆ ರೂಢಿ ಆಗ್ಬಿಟ್ಟಿದ್ನಲ್ಲ ಕಾಳೆ ನೀರು ಹಾಕಕ್ಕೆ ಅವ್ ಕಷ್ಟ. ಅದೇ ನಮ್ಮ ಮೂಗ ಪ್ರಾಣಿಗೆ ಯಾರ ನಮ್ ಮನುಷ್ಯ ಆದ್ರೆ ಇವ್ ಮನುಷ್ಯ ಬಂದ್ರೆ ನಮ್ಗೆ ಫುಡ್ ಸಿಗುತ್ತೆ ಅನ್ನಂಗೆ ಹಂಗೆ ಬಹಳ ಚೆನ್ನಾಗಿತ್ತು ನನಗೆ. ಈಗ ಮಳೆಗಾಳಿ ಶೆಡ್ ಬಿತ್ತು ಅಂತಂದ್ರೆ ಅದನ್ನೇನು ಗುಣಮಟ್ಟವಾಗಿ ನಿರ್ಮಾಣ ಮಾಡಿರಲ್ಲ ಶೆಡ್ನ? ಏ ಎಲ್ಲ ಮಾಡಿದ್ವಿ. ಅದು ಗಾಳಿ ಅಂದ್ರೆ ಆ ತರ ಬಂತು. ಅದು ಶೆಡ್ ಬೇರೆ ಬಹಳ ಬಯಲು. ಅದು ಬಯಲು ಅಂದ್ರೆ ಆ ಗಾಳಿಗೆ ಯಾವ ಅಡತಡೆ ಇಲ್ಲ. ಅವತ್ತಿನ ದಿನ ಈ ಚಳಕೆರೆಯಲ್ಲೇನೆ ಎಂತೆಂತ ಸೀಟುಗಳು ತಗೊಂಡೋಗಿ ಎಲ್ಲೆಲ್ಲ ಆಗೈತೆ ಅಂತದ್ರಾಗೆ ಬಯಲಾಗ ಆ ಗಾಳಿ ಬಂದಾಗ ಶೆಡ್ ಏನಂದ್ರು ನಿಲ್ಲಕ್ ಆಗಲ್ಲ ಪಾಪ. ಆ ತರ ಆಗ್ಬಿಡ್ತ ಅಷ್ಟೇ. ಏನಾದ್ರು ಪರಿಹಾರ ಸಿಗ್ತಾ ನಿಮ್ಗೆ? ನಮ್ಗೆ ಏನು ಸಿಗ್ಲಿಲ್ಲ. ಪರಿಹಾರ ಏನು ಸಿಗ್ಲೇ ಇಲ್ಲ. ಸುಮ್ನೆ ಹೇಳಿದ್ರೆ ಅದನ್ನ ಕೊಡಿಸ್ತು ಇದನ್ನ ಕೊಡಿಸ್ತು ಅಂತ ಅಡ್ಡಾಡ್ಸಿದ್ರು. ಹತ್ತನೇ ಸಾವಿರ ಖರ್ಚು ಮಾಡ್ಕೊಂಡು ನಮ್ ಮಗ ಅಂದ ಅವ್ರ ಮಾತು ಯಾಕೆ ಕೇಳ್ತು ಮನೆಗೆ ರೋಗ ಬಂದ್ರೆ ನಾನು ಆಸೆ ಕೊಡ್ತಾರ ಮದ್ ಹೋದೆ. ಅವ್ರೇನು ಇಲ್ಲಮ್ಮ ನಿಮ್ಗೇನು ಗೌರ್ಮೆಂಟ್ ನಿಂದ ಬರಲ್ಲ, ನೀವೇನಂದ್ರೆ ಅಲ್ಲಿ ದೊಡ್ಡ ದೊಡ್ಡರ್ನ ಹಿಡ್ಕೊಂಡು ಪೊಂಡು ಅಂತ ಇರುತ್ತೆ ಅವರೆಲ್ಲ ನಿನಗೆ ಸಹಾಯ ಮಾಡ್ಬೇಕಂದ್ರೆ ಯಾರು ಬರ್ತಾರೆ ನಮ್ಮ ಇದಕ್ಕೆ? ಯಾರು ಬರಲ್ಲ ಅಂದ್ರೆ ನಾವು ಅಲ್ಲಿಗೆ ಕೈ ಬಿಟ್ಟು ಬಿಡು, ಏನೋ ಮುಂದೆ ನೋಡ ನಮ್ದು ದೈವ ಇದ್ರೆ ಅಂತ. ಮುಂದೆ ಇನ್ನು ಈ ತರ ನಾಟಿ ಕೋಳಿ ಸಾಕ್ಬೇಕೈತೆ. ನಮ್ಗೆ ಸರಿಯಾಗಿ ಮಳೆ ಬಂದು ಅಲ್ಲಿ ಪಂಪ್ ಸೆಟ್ ನೀರ್ ಹೊರಗಡೆ ತಕ್ಕೊಂಡು ಅಲ್ಲಿ ಹೊಲಕ್ ಬೆಳೆ ಇಕ್ಕಬೇಕು, ಇಲ್ಲಿ ಕೋಳಿ ಸಾಕ್ಬೇಕು ಅನ್ನೋದು ಆಸೆ ಐತಿ. ಇಷ್ಟೊಂದು ಬಿಟ್ರೆ ಏನಿಲ್ಲ ಮಾಜೆ. ಈಗ ಇಷ್ಟೊಂದೆಲ್ಲ ಲಾಸ್ ಆಯ್ತು, ಜೀವನಕ್ಕೆ ಹೆಂಗಮ್ಮ? ನಾವು ಒಂದಿಷ್ಟು ಬಟ್ಟೆ ಹೊಲಿತೀವಿ, ಅದ್ರಾಗೆ ಜೀವನ ಮಾಡ್ತೀವಿ. ಮತ್ತೆ ಬಟ್ಟೆ ಹೊಲ್ಕೊಂತೀವಿ, ಹೊಲ್ಕೊಂಡು ಅದೇ ಬರೋದು ಹೋಗೋದು ಅದೇ ನಮ್ ಖರ್ಚಿಗೆ. ಸ್ವಲ್ಪ ದುಡಿತಾನೆ ಅವನು ಮಂತ ಅನ್ನತ್ತ, ಅದು ಇದು ಹಂಗೆ ನಡೀತಾ ಇತ್ತ ಸರ್. ಈ ನಾಟಿ ಕೋಳಿ ಸಾಕಾಣಿಕೆ ನಿಮ್ಗೆ ಸಂತೋಷ ನೆಮ್ಮದಿ ತಂದು ಕೊಡ್ತಾ? ನಮ್ಗೆ ನೆಮ್ಮದಿನೇ, ಅದು ದೇವ್ರ ಹಂಗ್ ಮಾಡಿದನ ಪಾಪ. ಮೇಲೆ ಗಾಳಿ ಬಂದಿರೋದಕ್ಕೆ ನಾವೇನೇ ಇಲ್ಲ, ನಮ್ಗೇನು ಅದೇನು ನೋವಿಲ್ಲ. ನಮ್ಗಿನ್ನ ಮಾಡ್ಬೇಕನ್ನ ಆಸೆ. ಮುಂದೆ ಮತ್ತೆ ಹೋಗುತ್ತೆ, ಒಂದ್ಸಲ ಹೋಗುತ್ತೆ. ಇವಾಗ ಒಂದ್ ವರ್ಷ ಮಳೆ ಬರುತ್ತೆ ಬೆಳೆ ಸಿಗುತ್ತೆ, ಒಂದ್ ವರ್ಷ ಬೆಳೆನೆ ಸಿಗಲ್ಲ. ಅದು ಹಂಗ ಅನ್ಕೊಂಡು ನಮ್ ಜೀವನದಾಗ ಹಿಂಗೈತೆ ಹೊರತು ನಾವ್ ಲಾಸ್ ಆಯ್ತು ಅಂತ ನಾವ್ ಮನ್ಸಿಗೆ ನೋವು ಮಾಡ್ಕೊಂಡು ಆಶಾಭಾವನೆ ಐತೆ ಮುಂದೆ ತಗೊಂಡೆ ತಗೊಂಡ್ತೀವಿ ಮಾಡ್ಬೇಕು. ಒಂದ್ಸರಿ ಲಾಸ್ ಆಯ್ತು ಅಂತ ಕೈ ಬಿಟ್ಟು ಕುಂತ್ಕೊಂಡ್ರೆ ಮನುಷ್ಯನ ಕೈ ಎತ್ಕೊಂಬಲ್ಲ. ಅದ್ರಲ್ಲೇ ಹೋಗಿ ಮಾಡಿದ್ರೆ ಅವಾಗ ಒಂದ್ಸಲ ಅಲ್ಲ ಒಂದ್ಸಲ ಎತ್ಕೊಂಬತ್ತ ಅನ್ನೋದು ನಮ್ಮ ಆಸೆ. ಪ್ರತಿಯೊಬ್ಬರು ರೈತರು ಈ ತರ ಆಶಾಭಾವನೆ ಇಟ್ಕೊಂಡೆ ಬದುಕ್ಬೇಕಾಗುತ್ತೆ. ಈ ವರ್ಷ ಬೆಳೆ ಕೈ ಕೊಟ್ರೆ ಮುಂದ್ ವರ್ಷ ಕೈ ಸಿಗುತ್ತೆ, ಈ ಸರಿ ಲಾಸ್ ಆದ್ರೆ ಮುಂದ್ ವರ್ಷ ದೇವ್ರ ಕೈ ಹಿಡಿತ ನಂಬಿಕೆ ಇಲ್ಲ. ನಮ್ಗಿನ್ನು ಮಾಡ್ಬೇಕು ಅನ್ನೋದು ಆಸಕ್ತಿ ಐತಿ. ಬಹಳ ಸಂತೋಷ ಚಿತ್ರಮ್ಮ. ಇದುವರೆಗೂ ನಿಮ್ಮ ಈ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಅನುಭವಗಳ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೋಳಿ ಸಾಕಾಣಿಕೆಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮದ ರೈತ ಮಹಿಳೆ ತಿಪ್ಪಿರಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳಿ. ಅಣ್ಣಂದ್ರೆ ಅಕ್ಕಂದ್ರೆ ನಿಮ್ಗೂ ಫೋನ್ ಬಂದಿದ್ಯಾ? ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ ನಿಂದ ನಿಮ್ಮ ಡ್ರಗ್ಸ್ ನ ಪಾರ್ಸೆಲ್ ಸಿಕ್ಕಿ ಬಿದ್ದಿದೆ ಅಂತ. ಅರೆ, ಮೊದ್ಲು ಹಾಗೆ ಬೆದರಿಸ್ತಾರೆ, ಆಮೇಲೆ ಹಣ ಕಳಿಸೋಕೆ ಹೇಳ್ತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಹಾಗೆ ಬೆದರಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರೈತರಿಗೆ ಸಲಹೆ. ಹಸಿರೆಲೆ ಗೊಬ್ಬರಗಳು ಬೆಳೆಗಳಿಗೆ ಸಾರಜನಕವನ್ನು ಒದಗಿಸುವ ಅತಿ ಕಡಿಮೆ ಬೆಲೆಯ ವಸ್ತುಗಳಾಗಿವೆ. ಗಗನಕ್ಕೇರುತ್ತಿರುವ ರಾಸಾಯನಿಕ ಗೊಬ್ಬರಗಳ ಬೆಲೆಗಳಿಂದಾಗಿ ರೈತರು ಹಸಿರೆಲೆ ಗೊಬ್ಬರಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಬಳಸುವಂತಾದರೆ ಇದಕ್ಕೂ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲು ಸಾಧ್ಯವಿದೆ. ಹಸಿರೆಲೆಯ ವಸ್ತುಗಳನ್ನು ಕಾಂಪೋಸ್ಟ್ ಕ್ರಿಯೆಗೆ ಒಳಪಡಿಸಿ ಅದರಲ್ಲಿನ ಪೋಷಕಾಂಶಗಳನ್ನು ವೃದ್ಧಿಗೊಳಿಸುವುದರೊಂದಿಗೆ ಬೆಳೆಗಳಿಗೆ ಬಳಸಿದರೆ ಇನ್ನೂ ಉತ್ತಮ. ಗಿಡಗಳ ಎಲೆ, ಕಾಂಡ ಮತ್ತು ಇತರ ಭಾಗಗಳನ್ನು ಅವು ಹಸಿರಾಗಿರುವಾಗಲೇ ಮಣ್ಣಿಗೆ ಸೇರಿಸುವುದರೊಂದಿಗೆ ಭೂಮಿಯ ಫಲವತ್ತತೆಯನ್ನು ಕಾಪಾಡುವ ಕ್ರಮಕ್ಕೆ ಹಸಿರೆಲೆ ಗೊಬ್ಬರಗಳ ನಿರ್ವಹಣೆ ಅಂತ ಹೇಳಬಹುದು. ಇದರಲ್ಲಿ ಎರಡು ರೀತಿಯ ಕ್ರಮಗಳಿವೆ. ಮೊದಲನೇದಾಗಿ, ಗಿಡ ಅಥವಾ ಹಸಿರು ಬೆಳೆಗಳನ್ನು ಮುಖ್ಯ ಬೆಳೆ ಬೆಳೆಯುವ ಜಾಗದಲ್ಲೇ ಬೆಳೆಸಿ ಅಲ್ಲಿಯೇ ಮಣ್ಣಿನಲ್ಲಿ ಸೇರಿಸುವುದು. ಎರಡನೇದಾಗಿ, ಬೇರೆ ಕಡೆಗಳಿಂದ ಗಿಡ ಅಥವಾ ಹಸಿರೆಲೆಯ ಇತರೆ ಭಾಗಗಳನ್ನು ತಂದು ಮಣ್ಣಿಗೆ ಸೇರಿಸುವುದು. ಹಸಿರೆಲೆ ಗೊಬ್ಬರಗಳ ಪ್ರಮುಖ ಪ್ರಯೋಜನಗಳೇನಪ್ಪ ಅಂದ್ರೆ, ಗೊಬ್ಬರಗಳು ಸಸ್ಯ ಪೋಷಕಾಂಶಗಳನ್ನು ಸಂರಕ್ಷಿಸಿ ಬೆಳೆಯುವ ಸಸ್ಯಗಳಿಗೆ ಒದಗಿಸುವುದಲ್ಲದೆ ಭೂಮಿಯ ಭೌತಿಕ, ಜೈವಿಕ ಹಾಗೂ ರಾಸಾಯನಿಕ ಗುಣಧರ್ಮಗಳನ್ನು ಸುಧಾರಿಸುತ್ತೆ. ವಿವಿಧ ರೀತಿಯ ಹಸಿರೆಲೆ ಗೊಬ್ಬರಗಳಾದ ಗ್ಲಿರಿಸಿಡಿಯಾ, ಸಸ್ಪೇನಿಯಾ, ಡಯಂಚ, ಸೆಣಬು ಮತ್ತು ಹೊಂಗೆ ಸಸ್ಯಗಳು ಉತ್ತಮ ಪ್ರಮಾಣದಲ್ಲಿ ಸಾರಜನಕವನ್ನು ಹೊಂದಿವೆ. ಹಸಿರೆಲೆ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಅವು ಹೊದಿಕೆಯಂತೆ ಕಾರ್ಯನಿರ್ವಹಿಸಿ ನಿರಂತರ ನೈಸರ್ಗಿಕ ಕ್ರಿಯೆಗಳಿಂದ ನಡೆಯುವ ಭೂ ಸವಕಳಿಯನ್ನು ತಡೆಯುತ್ತವೆ. ಹಾಳಾದ ಬಂಜರು ಭೂಮಿಗಳಲ್ಲಿ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಬೆಳೆಯುವುದರಿಂದ ಹಲವು ಜಾತಿಯ ಬೆಳೆಗಳನ್ನು ಮೇವಿಗಾಗಿ ಹಾಗೂ ಹುರುವಲಾಗಿ ಬಳಸಬಹುದಾಗಿದೆ. ಹಸಿರೆಲೆ ಗೊಬ್ಬರಗಳ ಬಳಕೆಯ ವಿಧಾನಗಳ್ಯಾವಪ್ಪ ಅಂದರೆ, ಗ್ಲಿರಿಸಿಡಿಯಾವನ್ನು ಬೀಜಗಳಿಂದ, ಸಸ್ಯಗಳಿಂದ ಅಥವಾ ಕಾಂಡದ ತುಂಡುಗಳಿಂದ ಬೆಳೆಯಬಹುದಾಗಿದೆ. ಈ ಸಸ್ಯವು ಬಹಳ ಶೀಘ್ರವಾಗಿ ಬೆಳೆಯುವ ಗುಣವನ್ನು ಹೊಂದಿರುವುದರಿಂದ ವರ್ಷಕ್ಕೆ 2-3 ಬಾರಿ ಹಸಿರೆಲೆ ಗೊಬ್ಬರವನ್ನು ಕೊಡಬಲ್ಲದು. ಅಲ್ಲದೆ ಇದು ಶೀಘ್ರವಾಗಿ ಕಳಿತು ಗೊಬ್ಬರವಾಗುತ್ತೆ. ಇನ್ನು ಸಸ್ಪೇನಿಯಾ ಈ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಸಾಮಾನ್ಯವಾಗಿ ಹೊಲದ ಬದುಗಳ ಮೇಲೆ ನಾಟಿ ಮಾಡಬಹುದಾಗಿದೆ. ಈ ಹಸಿರೆಲೆ ಗೊಬ್ಬರದ ವಿಶಿಷ್ಟವಾದ ಗುಣವೆಂದರೆ ಇದನ್ನು ಜಾಗದ ಅಥವಾ ಸ್ಥಳದ ಮತ್ತು ನೀರಿನ ಅನಾನುಕೂಲತೆ ಇರುವ ಜಾಗದಲ್ಲಿಯೂ ಸಹ ಹುಲುಸಾಗಿ ಬೆಳೆಯಬಹುದು. ಡಯಂಚ ಬೆಳೆಯನ್ನು ಕಪ್ಪು ಮತ್ತು ಕ್ಷಾರ ಮಣ್ಣಿನಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ. ಇದು ಸಹ ಗ್ಲಿರಿಸಿಡಿಯದಂತೆ ಶೀಘ್ರವಾಗಿ ಬೆಳೆಯುವ ಗುಣವನ್ನು ಹೊಂದಿರುವುದರಿಂದ ಇದನ್ನು ಬಿತ್ತಿದ 2-3 ತಿಂಗಳಿನಲ್ಲಿಯೇ ಭೂಮಿಗೆ ಸೇರಿಸಬಹುದಾಗಿದೆ. ಸೆಣಬು ಈ ಹಸಿರೆಲೆಯನ್ನು ಗೊಬ್ಬರಕ್ಕೆ ಅಷ್ಟೇ ಅಲ್ಲದೆ ದನಕರುಗಳಿಗೆ ಮೇವಾಗಿಯೂ ಸಹ ಬಳಸಬಹುದಾಗಿದೆ. ಇದು ಕೂಡ ಅತಿ ಶೀಘ್ರವಾಗಿ ಬೆಳೆಯುತ್ತೆ. ಹೊಂಗೆ ಇದು ಬೃಹದಾಕಾರವಾಗಿ ಬೆಳೆದು ಉತ್ತಮ ಹಸಿರೆಲೆಯನ್ನ ಕೊಡುವಂತಹ ಬೆಳೆಯಾಗಿದೆ. ಅಲ್ಲದೆ ಈ ಮರದ ಬೀಜಗಳನ್ನ ಎಣ್ಣೆ ಅಥವಾ ಹಿಂಡಿಯನ್ನ ತಯಾರಿಸಲು ಬಳಸ್ತಾರೆ. ಇದು ಉತ್ತಮ ಸಾವಯವ ಗೊಬ್ಬರವಾಗಿದೆ. ಇಂತಹ ಬೆಳೆಗಳನ್ನ ಬಂಜರು ಭೂಮಿಯಲ್ಲಿಯೂ ಸಹ ಬೆಳೆಯಬಹುದಾಗಿದೆ. ಹಸಿರೆಲೆ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಭೌತಿಕ ಗುಣಧರ್ಮಗಳಲ್ಲಿಯೇ ಪ್ರಮುಖವಾದ ಮಣ್ಣಿನ ರಚನೆಯು ಕಣಗಳ ಜೋಡಣೆಯಿಂದ ಉತ್ತಮಗೊಂಡು ಫಲವತ್ತತೆಯನ್ನ ವೃದ್ಧಿಸುವುದು, ಅದರಂತೆ ಮಣ್ಣಿನ ಜಿಗಿಟು ಕಟ್ಟುವಿಕೆ ಕಂಡುಬರುವುದಿಲ್ಲ. ಮಣ್ಣಿನಲ್ಲಿ ನೀರು ಶೇಖರಣಾ ಸಾಮರ್ಥ್ಯವು ಹೆಚ್ಚುವುದಲ್ಲದೆ ಹವೆಯಾಡುವಿಕೆ ಉತ್ತಮಗೊಳ್ಳುವುದರಿಂದ ಸೂಕ್ಷ್ಮ ಜೀವಿಗಳ ಕ್ರಿಯೆಗೆ ಸಹಕಾರಿಯಾಗುತ್ತೆ. ಬೆಳೆದ ಹಸಿರೆಲೆ ಗೊಬ್ಬರದ ಗಿಡಗಳನ್ನು ಮರಳಿ ಭೂಮಿಗೆ ಸೇರಿಸುವುದರಿಂದ ಮಣ್ಣಿನಲ್ಲಿ ಹ್ಯೂಮಸ್ ಪ್ರಮಾಣವು ಹೆಚ್ಚುತ್ತೆ. ಹ್ಯೂಮಸ್ ಅಧಿಕ ಪ್ರಮಾಣದಲ್ಲಿ ಸಾವಯವ ಇಂಗಾಲ ಮತ್ತು ಸಾರಜನಕವನ್ನು ಹೊಂದಿರುತ್ತೆ. ಬೆಳೆಗಳಿಂದ ಹೀರಲ್ಪಡುವ ಸಸ್ಯ ಪೋಷಕಾಂಶಗಳನ್ನು ಮತ್ತೆ ಭೂಮಿಗೆ ಸೇರಿಸಿದಂತಾಗುವುದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣವು ಹೆಚ್ಚಾಗುತ್ತೆ. ಹಸಿರೆಲೆ ಗೊಬ್ಬರಗಳ ಬಳಕೆಯಿಂದ ಸಾರಜನಕ ಸ್ಥಿರೀಕರಣಗೊಂಡು ಸಾರಜನಕವನ್ನು ಮರಳಿ ಭೂಮಿಗೆ ಸೇರಿಸಿದಂತಾಗುತ್ತೆ. ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಬಳಸಿದಾಗ ಪೋಷಕಾಂಶಗಳು ಬಸಿದು ಹೋಗುವುದನ್ನು ತಡೆಗಟ್ಟಬಹುದು. ಮಣ್ಣಿನಲ್ಲಿ ನೀರಿನ ಶೇಖರಣಾ ಸಾಮರ್ಥ್ಯವು ಹೆಚ್ಚುವುದರಿಂದ ಜೈವಿಕ ಕ್ರಿಯೆಯ ಅಧಿಕ ಪ್ರಮಾಣದಲ್ಲಿನ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದ ಮಣ್ಣಿನ ಕ್ರಿಯಾತ್ಮಕ ಗುಣಧರ್ಮಗಳ ಕ್ರಿಯೆ ಹೆಚ್ಚಾಗುತ್ತೆ. ಪೋಷಕಾಂಶಗಳು ಬಿಡುಗಡೆಯಾಗುವ ಕ್ರಿಯೆಯಲ್ಲಿ ಸಹಾಯವಾಗುವುದಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿಯಿಂದ ಸಸ್ಯ ಪೋಷಕಾಂಶಗಳನ್ನು ಕೊಡುವ ಕೆಲವೊಂದು ಸಾವಯವ ವಸ್ತುಗಳ ಉತ್ಪತ್ತಿ ಹೆಚ್ಚಾಗುತ್ತೆ. ಭತ್ತ ಬೆಳೆಯುವ ಜಾಗಗಳಲ್ಲಿ ಮಣ್ಣಿನ ಕಣಗಳ ಮಧ್ಯೆ ಸಂಚಾರಕ್ಕೆ ತುಂಬಾ ಉಪಕಾರಿಯಾಗಿದ್ದು ಮೇಲ್ಪದರದಲ್ಲಿ ಹಸಿರು ಪಾಚಿ ಅಂದರೆ ಆಲ್ಗೆ ಹಾಗೂ ದುಂಡಾಣುಗಳ ಅಂದರೆ ಬ್ಯಾಕ್ಟೀರಿಯಾಗಳ ಚಟುವಟಿಕೆಗಳನ್ನು ವೃದ್ಧಿಗೊಳಿಸುತ್ತೆ. ಒಟ್ಟಿನಲ್ಲಿ ಹೇಳುವುದಾದರೆ ಹಸಿರೆಲೆ ಗೊಬ್ಬರಗಳನ್ನು ಉಪಯೋಗಿಸುವುದರಿಂದ ಹಲವಾರು ರೀತಿಯಿಂದ ಪ್ರಯೋಜನಗಳಿವೆ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪ ಇರತಕ್ಕಂಥ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ರೈತ ಸಹಾಯವಾಣಿ ಕೇಂದ್ರದ BSNL ಸಂಖ್ಯೆ 1800-453553 ಅಥವಾ ಕಿಸಾನ್ ಕರೆ ಕೇಂದ್ರ 1800-180-1551 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡಬಹುದು. ರೈತರಿಗೆ ಸಲಹೆ ಕೇಳಿದಿರಿ, ಈಗ ಕೇಳಿ ಜನಪದ ಗೀತೆಗಳನ್ನ. ಬಿಟ್ಟಿನೊಂಡೆ ಪರಿವಾರ ಚಿನ್ನುಂಡೆ ಪನಿ ಬರ ಸಲಿಸುವೆ ಚಿತ್ತೈಸಿ ಪದನ ಬರಕೋಡು ಶರಣು ಶರಣು ಶರಣು ದೇವರಿಗೆ ಶರಣು ಸಬಗಿನ ಬೆನವಯ್ಯ ನಿವಾರ ಒಳ್ಳೆಯ ಮತಿಯ ಕೊಡು ಬೆನವ ಶರಣು ಶರಣು ಶರಣು ದೇವರಿಗೆ ಶರಣು ಸೊಬಗಿನ ಬೆನವಯ್ಯ ನಿವಾರ ಕಡೆಯಾಗೋ ತಂಕ ಕೊಡು ಮತಿಯ ಶರಣು ಶರಣು ಶರಣು ದೇವರಿಗೆ ಶರಣು ಸಬಗಿನ ಬೆನವಯ್ಯ ವಿಭೂತಿ ಕಪ್ಪು ಕೊರಳ ಕಾಣೆ ನಗೆ ಮುಖ

ಚಂದವೇನು, ಗುಡಿಯ ಸುತ್ತ ಬೊಂಬಳಿ ಸುತ್ತೋ ರಂಧವೇನು, ಗುಡಿಯ ಸುತ್ತ ಬೊಂಬಳಿ ಸುತ್ತೋ ರಂಧವೇನು, ಗೋವಿಂದ ರಂಗನ ಕೂಗಲೇನು, ಗೋವಿಂದ ರಂಗನ ಕೂಗಲೇನು, ಗಿರಿಯ ರಂಗಪ್ಪನ ಜಾತ್ರೆ ಗೋಗಿ ನೋಡಿ ಬರುವ ಬಾಗಿ ಬೇಡಿ, ಶಿರುವ ಬಾಗಿ ಬೇಡಿ, ಕರುಣದಿಂದ ಕಾಯುವ ದೇವಿ ಗರ್ಕೆ ಮಾಡಿ, ದೇವಿ ಗರ್ಕೆ ಮಾಡಿ, ದೇವಿ ಗರ್ಕೆ ಮಾಡಿ.